ಸರಿಯಾದ ರೀತಿಲಿದ್ದ ಅದಕ್ಕೆ ಸಿಕ್ಕಿರಲ್ಲ ಅಂದ್ರೆ ಒಂದು ದಿವಸ ಡಿಗ್ರಿ ಕಡಿಮೆ ಆಗಿಬಿಡ್ತು ಸರ್. 28 ಬಂದ್ರ 4 ರೂಪಾಯಿ ಜಾಸ್ತಿ ಸಿಗುತ್ತೆ ಸರ್. 25 ಒಳಗೆ ಬಂದ್ಬಿಡ್ತಾರೆ ಕಡಿಮೆ ಆಗಿಬಿಡ್ತು ಸರ್. ಅದು ಯಾವ ರೇಂಜ್ 25 ಸಿಗುತ್ತೆ ಅಂತ ಇಟ್ಕೊಳ್ಳಿ. ಯಾವ ರೇಂಜ್ ಹಾಕಿ ದಿನಕ್ಕೆ 400 ರೂಪಾಯಿ. ಹ್ಞೂ ರೀ. 400 ರೂಪಾಯಿ ಒಂದು ದಿನಕ್ಕೆ ಹ್ಞೂ ಸರ್. ನಿಮಗೆ ಹ್ಞೂ ರೀ. ಹ್ಞೂ ಸಿಗ್ತದೆ. ಹ್ಞೂ ರೀ. ಹಾಗೆ 10 ದಿನಕ್ಕಾದರೆ 4,000. ಹ್ಞೂ ಸರ್. ಹೌದಾ? ಹ್ಞೂ ರೀ. ಹಾಗೆ ತಿಂಗಳಿಗೆ 12,000. 4 × 3 = 12,000. 12,000 ಆಗ್ತದೆ ಆಗುತ್ತೆ ಸರ್. ನಿಮಗೆ ಬೇರೆ ಬೇರೆ ಖರ್ಚುಗಳೆಲ್ಲ ತೆಗೆದ್ರೆ ಒಂದು ಆದಾಯ 3 ರಿಂದ 4 ಸಾವಿರ ರೂಪಾಯಿ ಅಲ್ಲ, ನಿವ್ವಳ ಲಾಭ ಸರ್. ನಿವ್ವಳ ಲಾಭ. ಹ್ಞೂ ಸರ್. ತಿಂಗಳ ಆದಾಯ ಇದು ಕಡಿಮೆ ಅನ್ಸಲಿಲ್ಲ ನಿಮಗೆ? ಮತ್ತು ಅದ ಒಂದೇ ಅಲ್ಲ ಸರ್, ನಮ್ದು ಇನ್ನೊಂದು ಕೃಷಿ ಬೇರೆ ಕೆಲಸ ಮಾಡ್ತಿರ್ತೀವಿ ಸರ. ಇದೊಂದ್ರ ಮೇಲೆ ನಾವು ಮಾಡ್ಬೇಕಂದ್ರೆ ಇನ್ನಿಷ್ಟು ಮಾಡ್ಕೋಬೇಕು ಸರ್. ಮಾಡ್ಕೋಬೇಕು. ಅದನ್ನೇ ಹೈನುಗಾರಿಕೆನ ನಾವು ಅಂದ್ರೆ ಜಾಸ್ತಿ ಆಕಳುಗಳನ್ನು ಸಾಕೊಂಡು ಸರ್, ಆಕಳು ಕೊಟ್ಟಿಗೆ ಎಲ್ಲ ಚೆನ್ನಾಗಿಟ್ಕೊಂಡು ಚೆನ್ನಾಗಿಟ್ಕೋಬೇಕು, ಅದಕ್ಕೆಲ್ಲ ಸಿಸ್ಟಮ್ ಮಟ್ಟಕ್ಕೆ ಮಾಡ್ಕೋಬೇಕು ಸರ್. ನಾವು ನಮ್ದೇನು ಇಲ್ಲ ಸರ್, ಈಗ ಅಷ್ಟು ಕಷ್ಟ ಇದೆಲ್ಲ. ಸಣ್ಣದ್ರಾಗ ನಮ್ದು 2 ಎತ್ತಿನ ಜೋಡಿ, 2 ದನ ಮೇಲೆ. ಇದು ಉಪ ಉತ್ಪನ್ನ ಇದ್ದಂಗೆ. ಹ್ಞೂ ಸರ್. ಹ್ಞೂ. ಅದಕ್ಕೋಸ್ಕರ ನಿಂತರೆ ಅದು ಮನುಷ್ಯನಿಗೆ ಆಗಲ್ಲ ಸರ್. ನೋಡಿ, ಈ ಎರಡು ಆಕಳುಗಳಿಗೆ ಮೇವು ಬೇಕು ಬೇಕು ಸರ್. ಅದಕ್ಕೆ ಪ್ರತ್ಯೇಕವಾಗಿ ಬೆಳ್ಕೊಳ್ತೀರಾ ಹೇಗೆ? ಪ್ರತ್ಯೇಕ ಬೆಳಕಂತು ಸರ, ಮತ್ತೆ ನಮ್ಮ ಹೊಲದಲ್ಲಿ ಬೆಳೆದಿದ್ದು ಅನ್ನ ಸ್ವೀಕರಿಸಿ ಇಟ್ಕೊಂತಲ್ಲ ಸರ್. ಮೆಕ್ಕೆಜೋಳ ಆಯ್ತು, ಚಜ್ಜಿ ಆಯ್ತು, ನೆವಣಿ ಇಲ್ಲ ಆಯ್ತು, ಭತ್ತದುಲ್ಲ ಹೊಟ್ಟು ಎಲ್ಲ ಎಲ್ಲ ನಾವು ನಮ್ಗೆ ಬೇಕಾದ್ದೆಲ್ಲ ಬೆಳ್ಕೊಂಡಿರ್ತಲ್ಲ ಸರ್, ಅದನ್ನ ಅದಕ್ಕೆ ಬಳಸ್ತಲ್ ರೀ. ಅದನ್ನೆಲ್ಲ ಕೊಂಡು ತಂದ್ರೆ ಅಷ್ಟು ಉಳಿಯಲ್ಲ ಸರ್ ಅದ್ರಾಗ. ಓ, ಮತ್ತೆ ಕಷ್ಟ ಆಗ್ತದೆ. ಮತ್ತೆ ಕಷ್ಟ, ಹೈನುಗಾರಿಕೆ ಮಾಡೋಕ್ಕಾಗಲ್ಲ, ಮಾಡಕ್ಕೆ ಭಾಳ ಲಾಸ್ನ ಕಾಣುತ್ತೆ ಸರ್ ಅದು. ನಾವು ಅದ್ರ ಜೊತೆಗೆ ಬೆಳೆದಿವಲ್ರಿ, ನಮ್ಮದೇ ಆರಾಮ ಎಸಿದ್ರೆ ಅಷ್ಟು ನಮಗೆ ಎಷ್ಟೋ 4 ರೂಪಾಯಿ ಕಾಣುತ್ತೆ ಸರ್. ಅದು ಬೇರೆ ಕಡ್ಲಿದ್ದ ನಾವು ಅದನ್ನ ಖರೀದಿ ಮಾಡ್ಕೊಂಬಂದು ಮಾಡ್ತೀವಿ ಅಂದ್ರೆ ಲಾಸ ಸರ್ ಅದು. ಈಗ ಗಂಗಾಪುರ ಹೈನುಗಾರಿಕೆ ಒಂದು ಮಿನಿಮಮ್ ರೇಟಲ್ಲಿ ನಿಮ್ಗೊಂದು ಆದಾಯ ಇದೆ, ಜೊತೆಗೆ ಏನೇನು ಬೆಳೀತಾ ಇದ್ರಿ ಅಲ್ಲಿ? ಮೆಕ್ಕೆಜೋಳ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಎಕರೆ ಪ್ರಮಾಣದಲ್ಲಿ ಬೆಳಿತೀರಿ? ಮೆಕ್ಕೆಜೋಳ ಒಂದು 3 ಎಕರೆ ಮಾಡ್ತೀವಿ ಸರ್. ಅಲ್ಲಿಂದ ಸಜ್ಜಿ, ನೆವಣಿ, ತೊಗರಿ ಬೆಳಿತೀವಿ ಸರ್, ಹಾರ್ಕ ಬೆಳಿತೀವಿ, ಭತ್ತ ಬೆಳ್ಕಂತೀವಿ ಸರ್. ನಮಗೆ ಉಣ್ಣಕ್ಕೆ ಏನೇನು ಬೇಕು, ಏನೇನು ಬೇಕೋ ಎಲ್ಲ ಬೆಳ್ಕಂತೀವಿ ಸರ್. ಮಾರುಕಟ್ಟೆಗಾಗಿ ಬೆಳೆಯುವಂಥ ಬೆಳೆಗಳು? ಮಾರ್ಕೆಟ್ಗಾಗಿ ಬೆಳಿಬೇಕಂತ ಬೆಳೆ ಅಂದ್ರೆ ಸರ್ ಮೆಕ್ಕೆಜೋಳನ. ಮೆಕ್ಕೆಜೋಳ ನಮ್ಗೆ ಜಾಸ್ತಿ ಸರ್. ಅದು ಎಷ್ಟು ಇಳುವರಿ ಚೆನ್ನಾಗಿ ಬರ್ತದೆ ನಿಮ್ಮಲ್ಲಿ? ಅದು ಒಮ್ಮೆ ಲಾಸೂ ಆಗುತ್ತೆ, ಒಮ್ಮೆ ಲಾಭನೂ ಆಗುತ್ತೆ ಸರ್. ಅದು ಈಗ ಈ ವರ್ಷ ಮಳೆ ಇಲ್ಲ ನೋಡ್ರಿ ಸರ್, ಮಳೆ ಇಲ್ಲಕ್ರೆ ಈ ವರ್ಷ ಲಾಸ್ ಅನ್ಕೊಂಡ್ರೆ ಸರ್ ಅದು 100,000 ತರ ತೊಂದರೆ ಐತೆ ಸರ್ ಅದು ಮೆಕ್ಕೆಜೋಳಕ್ಕೆ. ಈಗ ಇಷ್ಟು ಇಷ್ಟ ಐತಲ್ರಿ, ಆದ್ರೆ ತುಂಬಾನೇ ಹುಳ ಐತೆ ಸರ್ ಅದಕ್ಕೆ. ಈಗ ಹೌದಾ? ಹುಳಿ ಕಿತ್ಕೊಂಡು ನೋಡಿಬಿಟ್ರೆ ಹುಳನ ಐತೆ ಸರ್. ಮತ್ತೆ ಹೇಗೆ ಅದನ್ನ ಅದನ್ನು ಮತ್ತೆ ಅದಕ್ಕೆ ಸುಳಿಯಕ್ ಹಾಕದ ಔಷಧ ಸಿಗುತ್ತೆ ಸರ್. ಅಂತ ಮುಂದೆ ಪ್ರತಿಯೊಂದು ಗಿಡಕ್ಕೆ ಸುಳಿಯಕ್ ಹಾಕಿ ಬೆಳೆಸ್ಕೋಬೇಕು ಸರ್ ಅದನ್ನ. ನಾವು ಅಷ್ಟೆಲ್ಲ ಪ್ರಯತ್ನ ಮಾಡೋಕ್ಕಾಗಲಿ ನೀವು ಈ ಮಳೆದೆ ಒಂದು ಸ್ವಲ್ಪ ಕೈ ತಿನ್ನೋದು ಸರ್, ಮತ್ತೆ ಅದು ರೈತರಿಗೆ ಅದು ಲಾಸ ಸರ್. ಮಳೆ ಆಯಿತು, ನಾವು ಹಿಂದಷ್ಟು ಬೋರ್ವೆಲ್ ನೀರಿತ್ತು, ಅಷ್ಟು ಕಷ್ಟ ಮಾಡ್ಕೊಂಡು ಹೋದ್ರೆ ಅದು ಲಾಭ ಸರ್. ಮೆಕ್ಕೆಜೋಳಕ್ಕೆ ಮಾರ್ಕೆಟ್ ಎಲ್ಲಿ ನಿಮಗೆ? ನಾವು ಕೊಪ್ಪಳ ಮಾಡ್ತೀವಿ ಸರ್. ದಲ್ಲಾಳಿಗಳಿಗೆ ಕೊಡ್ತಿರೋ ಅಥವಾ? ದಲ್ಲಾಳಿಗಳಿಗೆ ಕೊಡ್ತೀವಿ ಸರ್. ಏನು APMC ಹೋಗ್ತೀರಾ? APMC ಹೋಗಲ್ಲ ಸರ್. ದಲ್ಲಾಳಿಗಳಿಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ವ್ಯವಹಾರ ಮಾಡ್ಕೊಂಡಿರ್ತೀವಿ ಸರ್. ಏನಾರ ಬೀಜ ಗೊಬ್ಬರ ಇಸ್ಕೊಂಡಿರ್ತಲ್ ರೀ, ಸಾಲ ಸೋಲ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಿ ಸರ್. ಅವ್ರಿಗೆ ಅದನ್ನ ಬೆಳೆ ಕೊಟ್ಟು ಬೆಳೆ ಕೊಡ್ತೀವಿ ಸರ್. ಅವರು ಮತ್ತೆ ತಮ್ಮ ತಾವು ಮುರ್ಕೊಂಡು ಮಾಡ್ತಾರೆ ಸರ್ ಬಿಲ್. ಗಂಗಾಪುರ, ಈಗ ಕೃಷಿಯಿಂದ ನಿಮ್ಮ ಕುಟುಂಬ ಆರ್ಥಿಕವಾಗಿ ಭದ್ರವಾಗಿದೆ ಅಂತ ಅನಿಸಿದೆಯಾ? ನಮ್ಗೆ ತೊಂದರೆ ಇಲ್ಲ, ಹಣಕಾಸಿನ ಯಾವ ಅಡಚಣೆಗಳಿಲ್ಲ, ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಅನಿಸಿದೆಯಾ? ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ ಸರ್ ಇದ್ರಾಗ. ಈ ಕೃಷಿಕರೊಳಗೆ ನೆಮ್ಮದಿಯಿಂದ ಜೀವನ ಮಾಡೋಕ್ಕಂದ್ರೆ ಅಷ್ಟು ಸಾಧ್ಯತೆಯೇ ಇಲ್ಲ ಸರ್ ಇದು. ಈ ಹವಾಮಾನ ಆಗಲಿ, ಮಳೆ ಹೋಗಲಿ, ಮಳೆ ಜಾಸ್ತಿನಾರ ಆಗ್ತಿರ್ಲಿ, ಏನಾದರೂ ಸಮಸ್ಯೆ ಲಾಸ್ ಆಗ್ತಿರ್ಲಿ, ಹೆಂಗಾದ್ರೂ ರೈತಿಗೆ ಬೆಳೆದಲ್ರಿ ಲಾಸ್. ಇದು ಜಾಸ್ತಿ ಆಯ್ತು ಆ ಕಟ್ ಆಫ್ ಒನ್ ಟೈಮ್ದಾಗ ಅಂದ್ರೆ ಅಲ್ಲೇ ಸಸಿ ಹೊಡೆದೋಗುತ್ತೆ ಸರ್. ನಾವು ಏನು ಮಾಡಿದ್ದು, ಅದನ್ನ ಕುಟ್ರಿ ಹಾಕಿ ಅದನ್ನ ಚಾಟಿ ಮಾಡಿ ರಾಶಿ ಮಾಡ್ಕೊಳಕ್ ಆಗಲ್ಲ ಸರ್. ಏನೇ ಮಾಡಿದ್ರು ಒಂದಿಷ್ಟು ಆತಂಕಗಳು ಇದ್ದೇ ಇರ್ತವೆ. ಆತಂಕಗಳು ಗ್ಯಾರಂಟಿ ಸರ್, ಕುಂಟುತ್ತ ಸಾಗಿದೆ ಇದು ರೈತನ ಜೀವನ. ಈಗ ಕೃಷಿ ಜೊತೆಗೆ ಬೇರೆ ಏನಂದ್ರೆ ವ್ಯಾಪಾರ ವಹಿವಾಟು ಇದೆಯಾ ನಿಮ್ದು? ಏನಿಲ್ಲ ಸರ್. ಏನಿಲ್ಲ, ಏನೇನಿಲ್ಲ. ಹೈನು, ಹೈನು ಬಿಟ್ಟರೆ ಹೈನು ಕೃಷಿ, ಮೇಕೆ ಸಾಕಾಣಿಕೆ ಇದೆ ಅಂತ ಹೇಳಿದ್ರಿ, ಈಗ ಬರೀ ಕಮ್ಮಿ ಇದೆ. ಎರಡೇ ಮಾಡ್ಕೊಂಡಿವಿ ಸರ್. ಎರಡು ಮಾಡ್ಕೊಂಡು ಮೊದಲೆಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದ್ದು ಸರ್. ಮೇಕೆ ಸಾಕಾಣಿಕೆ ಪರವಿಲ್ಲ ಸರ್ ಅದು. ಅದಕ್ಕೆ ಒಬ್ಬ ಮನುಷ್ಯ ಏಕ ತಿರುಗ್ಬೇಕಲ್ರಿ ಸರ್, ಮೇಯಿಸ್ಕೊಂತ ಮೇಯಿಸ್ಕೊಂತ ತಿರುಗ್ಬೇಕು. ಅದಕ್ಕೂ 108 ತೊಂದರೆ ಸರ್. ಅದು ರಾತ್ರಿ ಆಯ್ತು, ಅದಕ್ಕೆ ರೋಗ. ಈಗಿನ ಕಾಲಕ್ಕೆ ಸರ್ ಭಾಳ ಅದರಲ್ಲಿ ಪೈಪೋಟಿ ಸರ್. ಹೌದಾ? ಅದನ್ನು ಮಾಡಿದ್ವಿ ಅಂದ್ರೆ ಮತ್ತೆ ಅದಕ್ಕೆ ಸರಿಯಾದ ಮೆಡಿಸಿನ್ ತಂದು ಡಾಕ್ಟ್ರನ್ನ ಕರೆಸಿ ಮಾಡ್ಬೇಕು. ಕೆಲಕ್ಕೆ ಸಲ ಹೊಟ್ಟೆ ದಟ್ಟಾಗ ಕಾಲಸ್ ರೀ ಮರ್ಯಾದ. ಅದರಲ್ಲಿ ಐತ್ರಿ ಸರ್ ಪೈಪೋಟಿ, ಅದರಲ್ಲಿ ಐತಿ. ಮೇಕೆ ಸಾಕಾಣಿಕೆ ಮೊದಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇತ್ತು, ಈಗಿಲ್ಲ, ಈಗಿಲ್ಲ, ಕಡಿಮೆ ಮಾಡ್ಕೊಂಡಿದ್ದೀರಿ. ಈ ಕೃಷಿ ಒಂದನೇ ಕೃಷಿನೇ ಜಾಸ್ತಿ ಸರ್. ಕಮರ್ಷಿಯಲ್ ಕ್ರಾಪ್ ಮೆಕ್ಕೆಜೋಳ, ಮೆಕ್ಕೆಜೋಳ ತರಕಾರಿನೇ ಬೆಳ್ಕೊಂತೀವಿ ಸರ್. ತರಕಾರಿ ಬೆಳಿತೀರಿ? ತರಕಾರಿ ಬೆಳಿತೀರಿ. ನಿಮ್ಮ ಮನೆ ಪೂರ್ತಿಗೇನೋ ಅಥವಾ ನಿಮಗೆ ಮಾರಾಟ? ಮಾರ್ಕೆಟಿಂಗ್ ಏನು ಕಳಿಸ್ತೀನಿ ಸರ್. ಹೌದಾ? ಎಲ್ಲೆಲ್ಲಿ ಹೋಗ್ತದೆ ಮಾರ್ಕೆಟಿಂಗ್ ಸರ್? ನಮ್ದು ಇಲ್ಲಿದ್ದ ಹೋದರ್ಸ ಈ ಟೈಮ್ನಲ್ಲಿ 1 ಎಕರೆ ಹೂಕೋಸು ಮಾಡಿದ್ವಿ ಸರ್. ಹೂಕೋಸು ಮಾಡಿದ್ವಿ. ಹೂಕೋಸು ಮಾಡಿದ್ರೆ ಎಕರೆಯಲ್ಲಿ ಬರೋಬ್ಬರಿ ಲಾಭ ಸರ್ ಅದು. ಒಂದ ನಮ್ದು ಪುಣ್ಯ ಅನ್ನೋದು ಲೆಕ್ಕ ಅದು. ಮಾರ್ಕೆಟಿಂಗ್ ಅಲ್ಲಿ ಅದು ಮಾಲ್ ನಮ್ದು ಇರ್ಲಿಲ್ಲ ಅಂತ ಜಾಸ್ತಿ ಅಂದ್ರ 120 ರೂಪಾಯಿ 130 ರೂಪಾಯಿ ಪಿಸಿ ಮಾರ್ತದ ಸರ್. ಹೌದಾ? ಅದು ಯಾಕೆ ಬರ್ತಾ ಆಗ ಸರ್ ಈ ಸೀಸನ್ ಆಗ ಸರ್ 100 ರೂಪಾಯಿ ಮೇಲೆ ಮಾರ್ತದೆ ಸರ್ ಈಗ. ಹ್ಞೂ ಸರ್, 100 ಪೀಸಿ ಓದಿವಿ ಅಂದ್ರ 10,000 ರೂಪಾಯಿ ಆಗತ್ತೆ ಸರ್. ಆಗ್ಬಿಡ್ತದೆ 10,000 ಹೋದ್ರೆ ಅದ್ರ 3,000 ಹೋದ್ ಸರ್, 7,000 ಅಂತೂ ಲಾಭ ಸರ್. ಅದು ಈಗ ಬೆಲೆ ಜಾಸ್ತಿ ಇದೆ, ಈಗ ಜಾಸ್ತಿ ಸರ್. ಓಹೋ, ಅದು ಭಾಗನ ಅತ್ತೆ ಮಳೆ ಗಿಳಿ ಬಂದು ಅಂಟ್ಕೆಂತ ಸರ್ ಅಲ್ಲೇ ಲಾಸ್ ಆಗತ್ತೆ ಸರ್. ಅದು ರೋಗ ಸರ, ಅದು ಹಿಂಗೆ ಎಲ್ಲಿ ದಬ್ಬಾಕೆಂದಿರ್ತ ಸರ್, ದಬ್ಬಾಕೆಂಡ ಕೆಳಗ ತೂತ್ ಮಾಡ್ಕಿರ್ತದೆ ಸರ್. ಈಗ ಹೂಕೋಸು ಎಷ್ಟು ಎಕರೆ ಪ್ರಮಾಣದಲ್ಲಿ ಬೆಳಿತಾ ಇದ್ರಿ? ಹೂಕೋಸು ಒಬ್ಬ ರೈತ ಏನಿಲ್ಲ ಅಂದ್ರೆ 2 ಎಕರೆ 3 ಎಕರೆ ಮಾಡ್ತಾರೆ. ನೀವು ನಾವು 1 ಎಕರೆ ಮಾಡಿವಿ ಸರ್. ಎಷ್ಟು ಮಾಡಿದ್ರು 1 ಎಕರೆ. ಅದಕ್ಕೆ ಮಾರ್ಕೆಟ್ ಕೊಪ್ಪಳನೆ? ಕೊಪ್ಪಳ ಅಲ್ಲ ಸರ್, ಅದು ಗಂಗಾವತಿನೂ ಹೋಗುತ್ತೆ, ಕೊಪ್ಪಳನು ಹೋಗುತ್ತೆ, ಒಮ್ಮೊಮ್ಮೆ ಬಾಗಲಕೋಟೆತನೂ ಹೋಗಿದ್ವಿ ಸರ್. ಖರೀದಿದಾರ್ರಿ ನಿಮ್ಮಲ್ಲಿಗೆ ಬರ್ತಾರ? ಖರೀದಿದಾರ್ ನಮ್ಮಲ್ಲಿ ಬಂದು ಖರೀದಿ ಮಾಡ್ಕೊಂಡು ಅದಾರ ಸರ್. ಏನ್ ನೀವು ತಗೊಂಡು ಹೋಗ್ತೀರಾ? ಅವ್ರ ಖರೀದಿದಾರ್ ಬರ್ಲಿಲ್ಲ ಅಂದ್ರೆ ನಾವು ತಗೊಂಡೋಗ ಸರ್. ಅವ್ರು ಮಾರ್ಕೆಟ್ನಾಗ ಅದು ಇಲ್ದತ್ನ ಖರೀದಾರ್ ಸರ್ ಹೊಲ್ಕ ಬರ್ತಾರ ಸರ್. ನಮ್ಮ ಹೊಲ್ಕ ಬಂದು ತುಂಬಾ ಡಿಮ್ಯಾಂಡ್ ಇದೆ ಅಂದ್ರೆ ನಿಮ್ಮ ಹೊಲಕ್ಕೆ ಬಂದು ಸರ್, ನಮ್ಮ ಹೊಲಕ್ ಬಂದು ಉಳ್ಳಾಗಡ್ಡೆ ಆಯ್ಕೆ ಮಾಡಿ ಕಡಿತಾರೆ ಸರ್ ಅವರು. ನಾವು ಚೀಲಕ್ಕೆ ಹಾಕಿ ಅದನ್ನ ಇಲ್ಲಿ ಏನಿರುತ್ತೆ ಹಾಕಿ ಆ ರೇಟು ಇಲ್ಲೇ ಕೊಟ್ಟು ಹೋಯ್ತಾನೆ ಸರ್. ಮಾರ್ಕೆಟ್ನಲ್ಲಿ ಜಾಸ್ತಿ ಇತ್ತಂದ್ರ ಬರಲ್ಲ ಸರ್ ಅವರು, ನಾವೇ ಒಯ್ಬೇಕು ಸರ್ ಮಾರ್ಕೆಟ್ಗೆ. ಇದು ತೂಕದ ಲೆಕ್ಕನ ಪೀಸ್ ಲೆಕ್ಕನ? ನಿಮ್ಮ ಪೀಸಿ ಲೆಕ್ಕ ಸರ್, ತೂಕಿಲ್ರಿ ಸರ್. ಅಂದ್ರೆ ಪೀಸ್ ಒಂದ್ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಯಾವರೇಜ್ ಇರಲ್ವಾ? ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದಲ್ವಾ? ಹೆಚ್ಚು ಕಡಿಮೆ ಇರುತ್ತೆ ಸರ್. ದೊಡ್ಡದಿತ್ತು ಸರ್ ಒಂದು ಪೀಸಿಗೆ 10 ಗಡ್ಡೆ ಹೋಗುತ್ತೆ ಸರ್, ಸಣ್ಣದಿತ್ತು ಅಂದ್ರೆ 12 ಗಡ್ಡೆ ಹೋಗುತ್ತೆ ಸರ್. ಅಲ್ಲ ನಾನು ಹೇಳಿದ್ರೆ ಅಂದ್ರೆ ನೀವು ಪೀಸ್ ಲೆಕ್ಕದಲ್ಲಿ ಮಾರಾಟ ಮಾಡ್ತೀವಿ. ಹ್ಞೂ ಸರ್. ಈಗ ಪೀಸ್ ಕೆಲವು ಚಿಕ್ಕು ಇರ್ತವೆ, ಕೆಲವು ದೊಡ್ಡವು ಇರ್ತವೆ, ಬೆಲೆ ಹೇಗೆ ನಿಗದಿ ಮಾಡ್ತಾರೆ ಅಂತ? ಬೆಲೆ ಸರ್ ಚಿಕ್ಕ ದೊಡ್ಡದು ಏನು ಸರ್, ಒಂದೇ ಸಮ ಪೀಸ್ ಇರ್ತದೆ ಸರ್. ಅದು ಹೌದಾ? ಒಂದು 100 ಪೀಸಿ ಹೋದ್ರು ಒಂದೇ ಸಮ ಕೋಸುಗಡ್ಡೆ ಪೀಸ್ ಸರ್. ಹಾಗೆ ಅದು ಒಂದೇ ಸಮನ 10-12, ಸಣ್ಣ ಸೈಜ್ ಇತ್ತಂದ್ರ 12 ಇಡ್ತೇವೆ ಸರ್. ದೊಡ್ಡದು ಇತ್ತಂದ್ರೆ 10 ಗಟ್ಟಿಗೆ ಒಂದು ಚೀಲ ಪ್ಯಾಕ್ ಸರ್. ಚೀಲಕ್ಕೆ? ಹ್ಞೂ ಸರ್. ಚೀಲ ಲೆಕ್ಕ ಹೋಗುತ್ತೆ ನಿಮ್ಗೆ? ಹೋಗುತ್ತೆ. ಅದರಲ್ಲಿ ಏನು 2 ಗಡ್ಡೆ ವ್ಯತ್ಯಾಸ ಆಗ್ಬೋದು? ಆಗ್ಬೋದು ಸರ್. ಸಣ್ಣದಿತ್ತು ಗಡ್ಡೆ ಅಂದ್ರ 12 ತಗೋತ 12 ತಗೊಳ್ತದೆ. ದೊಡ್ಡದು ಇತ್ತಂದ್ರೆ 10 ಸರ್. ಚೀಲಕ್ಕೆ ಎಷ್ಟು ರೇಟ್ ಇದೆ? ಚೀಲಕ್ಕೆ 7 ರೂಪಾಯಿ ಸರ್, ಒಂದು ಖಾಲಿ ಬ್ಯಾಗ್ಗೆ 7 ರೂಪಾಯಿ ಸರ್. ಅಲ್ಲ ಈ ತುಂಬಿದ ಚೀಲಕ್ಕೆ? ತುಂಬಿದ ಚೀಲಕ 120 ರಿಂದ 130 ಮಾರ್ಕೆಟಿಂಗ್ ಐತೆ ಸರ್. ಮಾರ್ಕೆಟಿಂಗ್ ಇದೆ ಐತೆ ಸರ್. ಸೊ ಕೆಲವರು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ, ಕೆಲವು ಸಲ ನೀವು ಅಲ್ಲಿ ನಾವು ಹೋಗ್ಬೇಕಾಗುತ್ತೆ ಸರ್. ಈಗ ನೀವು ಈ ಹೂಕೋಸನ್ನು ಮತ್ತೆ ನೀವು ಕಂಟಿನ್ಯೂ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀವಿ ಸರ್. ಈಗ ತೆಗೆದ್ವಿ ಸರ್, ಇದು ಕ್ರಾಪ್ ಹೋಗೋದ್ರಾಗ ಮತ್ತೊಂದು ಸೈಡ್ ಹಚ್ಚಿರ್ತೀವಿ ಸರ್. ಹಿಂದೆ ಈಗ ಹೂಕೋಸ್ ಬೆಳೆಯೋದಕ್ಕೆ ನೀರಿನ ಪ್ರಮಾಣ ನೀರು ಕೊಡೋದು ಜಾಸ್ತಿ ಬೇಕಾ ಸರ್? ಬೇಕಾ? ಬೇಕು ಸರ್, ನೀರು ಜಾಸ್ತಿ ಬೇಕು ಸರ್. ಅದಕ್ಕೆ ನೀರು ಹೆಂಗೆಂಗೆ ಇರುತ್ತೆ ಸರ್ ಹಂಗಂಗೆ ಹೂಕೋಸ್ ಬೆಳಿಬೋದು ಸರ್. ಅಂದರೆ ಹೂಕೋಸ್ ಕೃಷಿ ಮಾಡೋರಿಗೆ ಏನಾದರೂ ನೀರಿನ ಮೂಲ ಇರಲೇಬೇಕು? ನೀರಿನ ಮೂಲ ಇರ್ಲಿಕ್ಕೆ ಆಗಲ್ಲ ಸರ್. ಅದು ಕೊಳವೆ ಬಾವಿ ಆಗಿರ್ಬೋದು, ಮಟ್ಟ ನೀರು ಡ್ರಿಪ್ ಮುಖಾಂತರ ಕೊಟ್ಟರು ನೀರು ಇರ್ಬೇಕು ಸರ್ ಅದಕ್ಕೆ. ನೀರಿಲ್ಲದಿದ್ರೆ ಕಷ್ಟ, ನೀರಿಲ್ಲ ಆಗಲ್ಲ ಸರ್. ಅದು ಇದ್ರ ಜೊತೆಗೆ ಮತ್ತೆ ಯಾವ ತರಕಾರಿ ನಿಮಗೆ ಲಾಭಾಂಶ ಹೆಚ್ಚು ಕೊಟ್ಟಿದೆ? ಲಾಭಾಂಶ ಹೆಚ್ಚು ಅಂದ್ರೆ ಟಮಾಟಿ ಕೊಟ್ಟ ಸರ್. ಈ ಬಾರಿ ಇತ್ತ ನಿಮ್ದು ಟಮಾಟಿ? ಈ ಬಾರಿ ಇಲ್ಲ ಸರ್, ಈ ಸೀಸನ್ ಆಗಿಲ್ಲ ಸರ್. ಈ ಸಲ ತುಂಬಾ ಬೆಲೆ ಇತ್ತು ಅಂತ ಹೇಳಿದ್ರ? ತುಂಬಾ ಬೆಲೆ ಇತ್ತು ಸರ್, ಆದ್ರೆ ನಮ್ದಿಲ್ಲ ಸರ್. ಇಲ್ಲಿ ಏನೈತಲ್ಲ ನಮ್ ಚಲಪುಕ್ಕಿ ಭಾಗದ ಸರ್, ಟಮಾಟಿ ಈ ಸೀಸನ್ ಬೆಳೆಯಲ್ಲ ಸರ್. ಯಾವಾಗ ಬೆಳೆದ ಮಾರಾಮಿ ದೀಪಾವಳಿ ಸರ್, ಆ ಸೀಸನ್ ಎಲ್ಲಿ ಹಾಕಿದ್ರು ಬೆಳಿತೈತೆ ಸರ್. ಈ ಈ ಸೀಸನ್ ರೇಟ್ ಬಂದತ್ತಲ್ರಿ, ನಮ್ ಭಾಗದಾಗ ಬೆಳೆಯೋದು ಕಡಿಮೆ ಸರ್. ಈಗ ಗಂಗಾಪುರ ನೀವು ಕೃಷಿಕರು, ಮಣ್ಣಿನ ಬಗ್ಗೆ ನಿಮ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಬೇಕೇ ಬೇಕು. ಅಂದ್ರೆ ಗುಣಮಟ್ಟ ಹೇಗಿದೆ, ಯಾವ್ಯಾವ ರೀತಿಯ ಗೊಬ್ಬರಗಳನ್ನ ಯಾವ್ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥದ್ದೊಂದು ಬೇಕು. ಈಗ ಹಾಗಾಗಿ ಸರ್ಕಾರ ಏನ್ ಮಾಡ್ತದೆ, ಮಣ್ಣು ಪರೀಕ್ಷೆ ಅಂತ ಒಂದು ಹೇಳಿದೆ, ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, ಅಲ್ಲಿ ಏನೇನು ತಜ್ಞರು ಶಿಫಾರಸು ಮಾಡ್ತಾರೆ ಅಷ್ಟು ಗೊಬ್ಬರಗಳನ್ನು ಕೊಡಿ ಅಂತ ಹೇಳ್ತಾರೆ. ಮಣ್ಣು ಪರೀಕ್ಷೆಗೆ ಮುಂದಾಗಿದ್ರ? ಮಣ್ಣು ಪರೀಕ್ಷೆ ಮಾಡಿಸಿದೀವಿ ಸರ್. ಯಾವಾಗ ಮಾಡಿಸಿದ್ರಿ? ಈಗ ಮಾಡಿಸಿದ್ವಿ ಸರ್. ಏನು ರಿಸಲ್ಟ್ ಕೊಟ್ಟರು ನಿಮಗೆ? ರಿಸಲ್ಟ್ ನಮ್ಮ ಕಡೆ. ಆ ರಿಸಲ್ಟ್ ಅನ್ನು ಅನುಸರಿಸ್ತಾ ಇದ್ದೀರಾ? ರಿಸಲ್ಟ್ ಅನುಸರಿಸಕ್ ಆಗಲ್ಲ ಸರ್ ನಮ್ಗೆ. ಯಾಕೆ? ಏನು ಅವ್ರು ಏನು ಈಗ ಅವರು ದೊಡ್ಡ ಕ್ರಾಪಿಂದ ಲೆಕ್ಕ ಕೊಟ್ಬಿಟ್ರ ಸರ್ ರಿಸಲ್ಟ್, ಇದನ್ನ ಬೆಳಿಬೋದಿಲ್ಲ ನಮ್ಗೆ, ಅದನ್ನ ಮಾಡಕ್ ಆಗಲ್ಲ ಸರ್. ಅವ್ರು ಹೇಳಿದನ್ನು ಬೆಳಿಬೇಕಾಗ್ತದೆ. ಅವ್ರು ಈ ಮಣ್ಣು ಪರೀಕ್ಷೆದ ಪ್ರಕಾರ ಬೆಳೆಯಕ್ ಆಗಲ್ಲ ಸರ್ ನಮ್ಗೆ. ಅವ್ರು ಕೊಟ್ಟಾರ ಕಾರ್ಡ್ ಸರ್, ಮಣ್ಣು ಪರೀಕ್ಷೆ ಮಾಡಿದ್ವಿ. ಯಾವ ಬೆಳೆಗೆ ಅವರು ಶಿಫಾರಸು ಮಾಡಿದ್ರು? ಅವರು ನೆಲ್ಲಿ ಬೆಳಿಬೋದು, ಕಾಡ್ ನೆಲ್ಲಿ, ತೆಂಗು ಬೆಳಿ, ನಿಂಬು ಬೆಳಿಬೋದು, ಮಾವು ಬೆಳಿಬೋದು ಅಂತ ಇಂಥವ್ ಕೊಟ್ರು ಸರ್. ನಮ್ಮ ಇದೇನೇ ಇದ್ರದಿಲ್ಲ ಸರ್ ಅದಕ್ಕೆ. ನಮ್ಮ ಕೃಷಿಕರಿಗೋಸ್ಕರ ಇದನ್ನೇ ಬೆಳಿಬೋದು ನೀವು ಅಂತ ಏನಿಲ್ಲ ಸರ್ ಅದ್ರಾಗ. ದೊಡ್ಡದು ಯಾವ್ದಾರ ಇದನ್ನ ಮಾಡ್ಕೊಂಡ್ರು ತೋಟಗಾರಿಕೆ ಒಳಗ ಮಾಡ್ಬೋದಂತ ಅವರು ಕೊಟ್ರ ರಿಸಲ್ಟ್ ಕೊಟ್ರು ಸರ್. ಸರಿ, ಸರ್ಕಾರದಿಂದ ಯಾವ ಯಾವ ಅನುದಾನಗಳನ್ನ ಬಳಕೆ ಮಾಡ್ಕೊಳ್ತಿದ್ರಿ, ತಗೊಂಡಿದ್ದೀರಾ? ಸರ್ ಸರ್ಕಾರದಿಂದ ಅನುದಾನಗಳು ಅಂದ್ರೆ ಡ್ರಿಪ್ ಕೊಟ್ಟಾರ ಸರ್, ಹನಿ ನೀರಾವರಿಗೆ ಸ್ಪ್ರಿಂಕ್ಲರ್ ಸೆಟ್ ಕೊಟ್ಟಾರ ಸರ್,

ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಬ್ಬದ ಸಾಧನವು. ಕಷ್ಟದೊಳನ್ನವ ದುಡಿವನ್ನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಟ್ಟುಳುವುದನವ ಬಿಡುವುದೇ ಇಲ್ಲ ಬಿಟ್ಟುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ದಾಶಿಸದೆ ನೇಗಿಲ್ಲ ಕುಲದೊಳಗಡಗಿದೆ ಕರ್ಮ ನಿಂತಿದೆ ಧರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ